ಕಾರ್ಯಕ್ರಮ ಕೃಷಿರಂಗ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ನಮ್ಮ ಇವತ್ತಿನ ಕೃಷಿರಂಗದೊಳಗ ಮೇಘ ಸಂದೇಶ ಸರಣಿಯ 609ನೇ ಸಂಚಿಕೆ ಪ್ರಸ್ತುತಪಡಿಸುತ್ತಾರೆ ಸೋಮಶೇಖರ್ ಎಸ್ ರುಳಿ. ನಂತರ ಹುಮ್ನಾಬಾದ್ ತಾಲೂಕು ಜಲಸಂಗಿ ಗ್ರಾಮದ ಸಿದ್ದರಾಮ್ ಡಿ ವಾಗ್ಮಾರೆ ಹಾಗೂ ಸಂಗಡಿಗರಾದ ಮಾಣಿಕರಾವ್ ಚೌಹಾಣ್ ಹಾಗೂ ನಾಗೇಶ್ ಅವರಿಂದ ಗೊಂದಳಿ ಪದಗಳು. ಈಗ ಮೊದಲಿಗೆ ಕೆಲವು ಜಾಹೀರಾತುಗಳು, ನಂತರ ಸರಣಿ ಮೇಘ ಸಂದೇಶದ 609ನೇ ಸಂಚಿಕೆ ಕೇಳಬಹುದು. सोलापूर जिल्ह्यातील NABH व NABL मान्यता प्राप्त एकमेव मल्टी सुपर स्पेशालिटी हॉस्पिटल, अत्याधुनिक उपचार, सर्वोत्कृष्ट आरोग्य सेवा, अश्विनी सहकारी रुग्णालय, उत्तर सदर बाजार, सोलापूर. फोन 0217-231-9900. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಂಕಲ್ಪ ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅದುವೇ ಅಟಲ್ ಪಿಂಚಣಿ ಯೋಜನೆ. ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸಿ ಕೆ ಸಹಾರೆ ಕಿ ಜರೂರತ್ ನಾ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ. ಈ ಯೋಜನೆಯಲ್ಲಿ ಇದುವರೆಗೆ 5,20,00,000 ಹೆಚ್ಚು ಜನ ತೊಡಗಿಸಿಕೊಂಡಿದ್ದಾರೆ. ನೀವು ಕೂಡ 18-40 ವರ್ಷ ವಯೋಮಾನದವರಾಗಿದ್ದರೆ ಮಾಸಿಕ ಅಟಲ್ ಪಿಂಚಣಿಯ ಜೊತೆಗೆ 3 ಖಚಿತ ಅನುಕೂಲಗಳ ಬಗ್ಗೆ ಮಾಹಿತಿಗಾಗಿ ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ. ಕೃಷಿರಂಗದಲ್ಲಿ ಈಗ ಸರಣಿ ಮೇಘ ಸಂದೇಶದ 609ನೇ ಸಂಚಿಕೆ. ಮೇಘ ಸಂದೇಶ, ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ ಬೀಸುತ್ತಿದೆ. ಆತ್ಮೀಯ ರೈತ ಬಂಧುವರಿಗೆಲ್ಲ ನಮಸ್ಕಾರಗಳು. ಮತ್ತು ಇವತ್ತಿನ ಮೇಘ ಸಂದೇಶ ಸರಣಿಯ ಮತ್ತೊಂದು ಸಂಚಿಕೆಗೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಆತ್ಮೀಯರೇ, ತಾವು ಮಳೆಗಾಗಿ ಕಾಯ್ತಾ ಇದ್ದೀರಿ, ಮುಂಗಾರು ಮಾರುತದ ಆಗಮನಕ್ಕಾಗಿ ಕಾಯ್ತಾ ಇದ್ದೀರಿ. ಯಾವಾಗ ಮಳೆ ಬರ್ತದ, ಯಾವಾಗ ನಾವು ನಮ್ಮ ಬಿತ್ತನೆ ಕಾರ್ಯವನ್ನು ಶುರು ಮಾಡಬಹುದು, ಆದಷ್ಟು ಜಲ್ದಿ ಬಿತ್ತನೆ ಮಾಡಿದ್ರೆ ಒಳ್ಳೆ ಬೆಳೆ ಬರ್ತದ ಅನ್ನುವಂತಹ ಒಂದು ಯೋಚನೆ ಒಳಗ ತಾವು ಇದ್ದೀರಿ. ಬಹುತೇಕ ಸಿದ್ಧತೆಗಳು ಪೂರ್ಣಗೊಂಡವ. ತಮ್ಮ ಭೂಮಿ ಸಿದ್ಧತೆ ಇರಬಹುದು, ಬೀಜಗಳ ಕುರಿತಾದಂತಹ ಸಂಗ್ರಹ ಇರಬಹುದು, ಗೊಬ್ಬರ ಇರಬಹುದು, ಮತ್ತು ಅದನ್ನ ಬೆಳೆಯುವಂತಹ ಒಂದು ಜ್ಞಾನ ಇರಬಹುದು, ಈ ಎಲ್ಲ ಪರಿಕರಗಳ ಜೊತೆಗೆ ತಾವು ಸಿದ್ಧರಾಗಿದ್ದೀರಿ. ಯಾವಾಗ ಬರ್ತದ ಅನ್ನುವಂತಹ ಮಾತನ್ನ ತಾವು ನಮಗೂ ಕೂಡ ಕೇಳಿದ್ದೀರಿ. ಕೆಲವರು ಹವಾಮಾನ ಇಲಾಖೆಯವರು ಏನೇನು ಸೂಚನೆಗಳನ್ನ ಆಯಾ ಕಾಲಕ್ಕೆ ಕೊಡ್ತಾ ಬರ್ತಾರೆ, ಅದನ್ನ ನಾವು ತಮಗ ಹೇಳ್ತಾ ಇರ್ತೀವಿ. ಅದೇ ರೀತಿಯಾಗಿ ಕಳೆದ ಸಂಚಿಕೆಗಳಲ್ಲಿ ನಾವು ಮುಂಗಾರು ಮಾರುತ ಕೇರಳ ತೀರಕ್ಕೆ ಯಾವಾಗ ಬರ್ತದ ಅಂತೇಳಿ ತಮಗ ಒಂದು ಅನುಮಾನವನ್ನ ಕೊಟ್ಟಿದ್ವಿ. ಜೂನ್ 4 ಬರ್ತದ ಅನ್ನುವಂತಹ ಮಾತನ್ನ ಹೇಳಿದ್ರು. ಅದರೊಳಗೆ 4 ಹೆಚ್ಚು ಕಡಿಮೆ ಆಗಬಹುದು ಅನ್ನುವಂಥದ್ದು, ಇದು ಸ್ಟ್ಯಾಂಡರ್ಡ್ ಏನು ಊಹೆ ಇರ್ತದ, ಕಲ್ಪನೆ ಇರ್ತದ, ಅದರ ಪ್ರಕಾರ ಹೋಗುವಂಥದ್ದು. ಅಂದ್ರೆ 4 ಮೊದಲಾದ್ರೂ ಬರಬಹುದು ಅಥವಾ 4 ನಂತರ ಆದರೂ ಬರಬಹುದು. ಒಟ್ಟಿನೊಳಗ ಮೇ 28 ಜೂನ್ 8 ತನಕ ಈ ಒಂದು ವ್ಯಾಪ್ತಿ ಇತ್ತು. ಇಲ್ಲಿ ತನಕ ನಾವು ನೋಡಿದ್ವಿ ಮಾನ್ಸೂನಿನ ಸೂಚನೆ ಸಿಗ್ತಾ ಇಲ್ಲ ಅನ್ನುವಂತಹ ಮಾತನ್ನ ತಾವು ಹೇಳ್ತಾ ಇದ್ದೀರಿ. ನಾವು ಕೂಡ ಅದನ್ನ ನೋಡ್ತಾ ಇದ್ದೀವಿ, ಗಮನವಿಟ್ಟು ಅಭ್ಯಾಸ ಮಾಡ್ತಾ ಇದ್ದೀವಿ, ಅಧ್ಯಯನ ಮಾಡ್ತಾ ಇದ್ದೀವಿ. ಯಾಕಪ್ಪ ಅಂತಂದ್ರ ಆದಷ್ಟು ನಿಖರವಾದಂತಹ ಮಾಹಿತಿ ತಮಗ ಕೊಟ್ರ ಅದರಿಂದ ಎಲ್ಲರಿಗೂ ಅನುಕೂಲ ಆಗ್ತದ ಅನ್ನುವಂತಹ ಒಂದು ವಿಚಾರದೊಳಗ ದಿನಂಪ್ರತಿ ನಾವು ಈ ಒಂದು ಅಧ್ಯಯನದೊಳಗ ಇದ್ದೀವಿ. ಮಾನ್ಸೂನ್ ಅನ್ನ ನಾವು ಟ್ರ್ಯಾಕ್ ಮಾಡ್ತಾ ಇದ್ದೀವಿ. ಎಲ್ಲೆದ ಮಾನ್ಸೂನು ಯಾವಾಗ ನಮ್ಮಲ್ಲಿ ಬರ್ತದೆ ಅನ್ನುವಂತಹ ಒಂದು ವಿಚಾರ ಅಂತಿಮವಾಗಿ ಭಾರತೀಯ ಹವಾಮಾನ ಇಲಾಖೆಯ ತಜ್ಞರು ಹೇಳಬೇಕು. ಈಗಿನ ಒಂದು ಪರಿಸ್ಥಿತಿಯನ್ನ ನಾವು ನೋಡಿದ್ರ ಬಂಗಾಳ ಕೊಲ್ಲಿಯೊಳಗ ಅಂಡಮಾನ್ ನಿಕೋಬಾರ್ ದ್ವೀಪ ಸಮೂಹಗಳು ಏನದವ ಆ ಪ್ರದೇಶದೊಳಗ, ಆಮೇಲೆ ಶ್ರೀಲಂಕಾದ ಕೆಳಗ ಏನು ಬರ್ತದ ಹಿಂದೂ ಮಹಾಸಾಗರ ಆ ಕ್ಷೇತ್ರದೊಳಗ, ಆಮೇಲೆ ನಮ್ಮ ಅರಬಿ ಸಮುದ್ರದ ನೈಋತ್ಯ ಭಾಗದೊಳಗ, ಈ ಎಲ್ಲ ಪ್ರದೇಶಗಳಲ್ಲಿ ಮುಂಗಾರು ಚಲನೆ ಆಗುವಂತಹದ್ದನ್ನ ನಾವು ನೋಡ್ತೀವಿ. ಈ ಪ್ರದೇಶದೊಳಗ ಈಗ ಸದ್ಯಕ್ಕ ಮಾನ್ಸೂನ್ ಮಾರುತಗಳು ಅದಾವ ಅನ್ನುವಂತಹ ವಿಚಾರವನ್ನ ತಜ್ಞರು ಹೇಳ್ತಾ ಇದ್ದಾರೆ. ಅಂದ್ರ ನಮ್ಮಿಂದ ಬಹಳ ದೂರದೊಳಗ ಬಹುಶಃ ಇನ್ನೂ ಶ್ರೀಲಂಕಾವನ್ನ ಸಹಿತ ಮಾನ್ಸೂನ್ ತಲುಪಿಲ್ಲ ಅನ್ನುವಂತಹ ಒಂದು ಸೂಚನೆ ಅದ. ಆದ್ರ ಒಂದ್ ವೇಳೆ ಚಲನೆಗೆ ವೇಗ ಸಿಕ್ತು ಅಥವಾ ಒಂದು ದಿಕ್ಕು ಸಿಕ್ತು ಅಂತಂದ್ರ ಅದಕ್ಕ ತಡ ಏನ್ ಹಿಡಿದಿಲ್ಲ, ಜಲ್ದಿ ಜಲ್ದಿಯಾಗಿ ಅದು ಬರಬಹುದು ನಮ್ ಕಡೆ. ಈಗಿನ ಮಟ್ಟಿಗೆ ನಾವು 8ನೇ ತಾರೀಕು ಅಂತ ಹೇಳಿ ಅನ್ಕೊಳ್ಳೋಣ. ಒಂದು ಅಂಶವನ್ನ ತಾವು ನೆನಪಿಡಬೇಕು ಏನು ಅಂತಂದ್ರೆ, ಭಾರತೀಯ ಹವಾಮಾನ ಇಲಾಖೆಯವರು ಕಳೆದ 2005 ನಮಗ ಈ ಮುನ್ಸೂಚನೆ ಕೊಡ್ಕೋತ ಬಂದಾರ. ಅಂದ್ರ ಕೇರಳ ತೀರಕ್ಕ ಮಾನ್ಸೂನ್ ಯಾವಾಗ ಬರ್ತದ ಅಂತ ಹೇಳಿ ಅವರು ನಿಖರವಾದಂತಹ ಒಂದು ಸೂಚನೆಯನ್ನ ಕೊಡ್ಕೋತ ಬಂದಾರ. 2015 ಒಳಗೆ ಏನು ಕೊಟ್ಟಿದ್ರು ಆ ಒಂದು ಮುನ್ಸೂಚನೆಯನ್ನ ಬಿಟ್ರ ಉಳಿದ ಎಲ್ಲಾ ವರ್ಷಗಳಲ್ಲಿ ಮುನ್ಸೂಚನೆ ನಿಖರವಾಗಿ ಸರಿಯಾಗ್ಯದ ಅನ್ನುವಂತಹ ಮಾತು ನಾವು ಯಾವತ್ತೂ ನೆನಪಿಡಬೇಕು. ಅಂದ್ರ ಏನು ನಿಗದಿ ಆದಂತಹ ಒಂದು ತಾರೀಕಿತ್ತು ಅದಕ್ಕ ಮಾನ್ಸೂನ್ ಸ್ಪಂದಿಸಿ ಆಯಾ ತಾರೀಕಿನಂದು ಬಂದದ್ದು ನಮಗೆಲ್ಲ ಹೆಮ್ಮೆಯ ವಿಷಯ ಅಂತ ಹೇಳಿ ಹೇಳಬಹುದು. ಒಂದೇ ಒಂದ್ಸಲ ಅದು ಎಲ್ಲೋ ಹೆಚ್ಚು ಕಡಿಮೆ ಆಗಿತ್ತು, ಅದನ್ನು ಬಿಟ್ರೆ ನಾವು ಯಶಸ್ಸನ್ನೇ ಕಂಡೀವಿ ಅಂತ ಹೇಳಿ ಹೇಳಬಹುದು. ಅದಕ್ಕೆ ಈ ವರ್ಷ ಕೂಡ ಜೂನ್ 8ನೇ ತಾರೀಕದ ಈ ತಾರೀಕು ಕೇರಳ ತೀರಕ್ಕೆ ಬರಬಹುದು ಅಂತ ಹೇಳಿ ನಾವೆಲ್ಲರೂ ಆಶಾಭಾವನೆಯನ್ನ ಇಟ್ಕೊಳ್ಳೋಣ. ಮತ್ತೆ ಅದರ ಚಲನೆಯ ಬಗ್ಗೆ ಯಾವ ರೀತಿ ಮುಂದುವರಿತಾ ಇದೆ ಅನ್ನೋದ್ರ ಬಗ್ಗೆ ನಾವು ತಮ್ಮ ಗಮನಕ್ಕೆ ತರ್ತಾ ಇರ್ತೀವಿ. ಹಾಗಾಗಿ ಯಾವುದೇ ಆತಂಕ ಅಥವಾ ಯಾವುದೇ ಕಾತರ ನಿಮಗೆ ಬೇಡ. ಇದೇ ಸಮಯದೊಳಗ ಅರಬಿ ಸಮುದ್ರದೊಳಗ ಒಂದು ವಾಯುಭಾರ ಕುಸಿತ ಆಗಿದೆ. ಆ ವಾಯುಭಾರ ಕುಸಿತ ನೈಋತ್ಯ ಅರಬಿ ಸಮುದ್ರದೊಳಗ ಆಗಿದೆ. ಇದರ ಪರಿಣಾಮ ನಮ್ಮ ಕೇರಳ ತೀರಕ್ಕೆ ಆಗಬಹುದು, ನಮ್ಮ ಕರ್ನಾಟಕದ ತೀರಕ್ಕೆ ಆಗಬಹುದು, ಆಮೇಲೆ ಗೋವಾ ರಾಜ್ಯದ ತೀರಕ್ಕೆ ಆಗಬಹುದು ಅನ್ನುವಂತಹ ಒಂದು ಸೂಚನೆ ಅದ. ಈ ವಾಯುಭಾರ ಕುಸಿತ ಏನದ ಮುಂದಿನ ದಿನಗಳಲ್ಲಿ ಒಂದು ಚಂಡಮಾರುತವಾಗಿ ಬದಲಾವಣೆ ಆಗುವಂತಹ ಸಾಧ್ಯತೆಗಳದಾವ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದು ನಮ್ಮ ಕಡೆ ಬರುವುದಿಲ್ಲ, ಅದು ಉತ್ತರಕ್ಕೆ ಚಲಿಸುವತ ಮುಂದೆ ಹೋಗ್ತದ. ಹಿಂಗಾಗಿ ಅದರ ಪರಿಣಾಮಗಳು ಆಗದೇ ಇದ್ರೂ ಸ್ವಲ್ಪ ಎಲ್ಲೋ ನಮ್ಮ ಭಾಗದ ಜಿಲ್ಲೆಗಳಲ್ಲಿ ಸ್ವಲ್ಪ ಮಳೆ ಬರಬಹುದು. ಅದನ್ನು ಬಿಟ್ಟರೆ ನಮಗೆ ಆ ಚಂಡಮಾರುತದಿಂದಾಗಿ ಯಾವುದೇ ಅಷ್ಟು ಸಮಸ್ಯೆಗಳಾಗಲಿ ಅಥವಾ ಅದರಿಂದ ಭಾರಿ ಮಳೆ ಬರುವಂತಹ ಸನ್ನಿವೇಶಗಳಾಗಲಿ ಇಲ್ಲ ಅನ್ನುವಂತಹ ಒಂದು ಸೂಚನೆಯನ್ನ ನಾವು ಇಲ್ಲಿ ಗಮನಿಸಬೇಕು. ಆತ್ಮೀರೆ ಮೇ ತಿಂಗಳಂತೂ ಮುಗಿತು. ಮೇ ತಿಂಗಳೊಳಗ ಎಷ್ಟು ಪ್ರಮಾಣದ ಮಳೆ ಎಲ್ಲೆಲ್ಲಿ ನಮ್ಮ ದೇಶದೊಳಗ ಆಗ್ಯದ ಅನ್ನೋದ್ರ ಬಗ್ಗೆ ಭಾರತೀಯ ಹವಾಮಾನ ಇಲಾಖೆಯವರು ಒಂದು ವರದಿಯನ್ನ ಕೊಟ್ಟಿದ್ದಾರೆ. ಯಾವ ರೀತಿ ಮಳೆಯ ಹಂಚಿಕೆ ಇತ್ತು ಅನ್ನೋದ್ರ ಬಗ್ಗೆ ನೋಡೋಣ. ಇಡೀ ದೇಶದೊಳಗ ಮೇ ತಿಂಗಳೊಳಗ 10% ಹೆಚ್ಚಿನ ಮಳೆ ಆಗ್ಯದ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. 67.5 mm ಮಳೆ ಆಗ್ಯದ. ಸಾಮಾನ್ಯವಾಗಿ ಆಗಬೇಕಾದಂತಹ ಮಳೆ 61.4 mm. ಇದು 1971 2020 ನಡುವ ಏನು 50 ವರ್ಷಗಳ ಸರಾಸರಿ ಇರ್ತದ. ಇದರ ಆಧಾರದ ಮೇಲೆ ಅವರು ಹೇಳ್ತಾ ಇದ್ದಾರೆ. ಇಡೀ ದೇಶದೊಳಗ ನಾವು ನೋಡಿದ್ರೆ 10% ಮಳೆ ಹೆಚ್ಚಿಗೆ ಆಗ್ಯದ ಅನ್ನುವಂತಹ ಒಂದು ಮಾತು ಗೊತ್ತಾಗ್ತದೆ. ವಾಯುವ್ಯ ಭಾರತದೊಳಗ ಭಾರಿ ಪ್ರಮಾಣದ ಮಳೆಯಾಗಿದೆ. 94% ಹೆಚ್ಚಿನ ಮಳೆಯಾಗಿದೆ. ಅಲ್ಲಿ ಆದಂತಹ ಮಳೆ 67.3 mm. ಇಷ್ಟು ಸಾಮಾನ್ಯವಾಗಿ ಆಗುವುದಿಲ್ಲ. 94% ಅಂತಂದ್ರೆ ಹೆಚ್ಚಿಗೆ ಅಂದ್ರೆ ಹೆಚ್ಚು ಕಡಿಮೆ ಡಬಲ್ ಮಳೆಯನ್ನ ವಾಯುವ್ಯ ಭಾರತ ಈ ಸಲ ಪಡ್ಕೊಂಡದ ಅಂತ ಹೇಳಿ ಹೇಳಬಹುದು. ಮಧ್ಯ ಭಾರತದೊಳಗ ಕೂಡ ಸಾಕಷ್ಟು ಪ್ರಮಾಣದ ಮಳೆ ಹೆಚ್ಚಿಗಾಗ್ಯದ. 64% ಮಳೆ ಹೆಚ್ಚಿಗಾಗ್ಯದ. ಪೂರ್ವ ಮತ್ತು ಈಶಾನ್ಯ ಭಾಗದೊಳಗ ಮಾತ್ರ ಕೊರತೆ ಉಂಟಾಗ್ಯದ. 41% ಕೊರತೆ ಪೂರ್ವ ಭಾರತ ಮತ್ತು ಈಶಾನ್ಯ ಭಾರತದೊಳಗ ಆಗ್ಯದ ಅನ್ನುವಂಥ ಒಂದು ಮಾಹಿತಿ ಇಲ್ಲದ. ಇನ್ನು ನಮ್ಮ ದಕ್ಷಿಣ ಭಾರತದೊಳಗ ಎಷ್ಟಾಗ್ಯದ, ನಮ್ಮ ಪ್ರದೇಶದೊಳಗೆ ಎಷ್ಟಾಗ್ಯದ ಮಳೆ ಅನ್ನೋದ್ರ ಬಗ್ಗೆ ತಾವು ತಿಳ್ಕೋಬೇಕು ಅನ್ನುವಂತಹ ಕುತೂಹಲ ಇದ್ದೇ ಇರ್ತದ. ನಮ್ಮ ಭಾಗದೊಳಗೆ ಸಹಿತ ಹೆಚ್ಚಿನ ಮಳೆ ಆಗ್ಯದ. 32% ಹೆಚ್ಚು ಮಳೆ ಈ ಸಲ ದಕ್ಷಿಣ ಭಾರತ ಪಡೆದ. 94.6 mm ಮಳೆ ಈ ಸಲ ಮೇ ತಿಂಗಳಲ್ಲಿ ಆಗಿದೆ. ಒಟ್ಟಾರೆಯಾಗಿ ಹೇಳಬೇಕು ಅಂತಂದ್ರೆ ಪೂರ್ವ ಮುಂಗಾರು ಮಳೆಗಳು ಯಾವ ರೀತಿ ಭಾರತೀಯ ಹವಾಮಾನ ಇಲಾಖೆಯವರು ನಮಗೆ ಈ ಸಲ ಹೇಳಿದ್ರು, ದಕ್ಷಿಣ ಭಾರತದೊಳಗ ಒಳ್ಳೆ ಮಳೆ ಆಗ್ತದ ಅನ್ನುವಂತಹ ಒಂದು ಸೂಚನೆಯನ್ನು ಕೊಟ್ಟಿದ್ರು. ಹೆಚ್ಚಾಗ್ತದ ಹೊರತಾಗಿ ಕಡಿಮೆ ಆಗುವುದಿಲ್ಲ ಅನ್ನುವಂತಹ ಮಾತನ್ನ ಅವರು ನಮ್ಮ ಪ್ರದೇಶಕ್ಕೆ ಸಂಬಂಧಿಸಿದಂಗೆ ಹೇಳಿದ್ರು. ಅದೇ ರೀತಿಯಾಗಿ ಈ ಸಲ ಮೇದೊಳಗೂ ಸಹಿತ ನಾವು ಹೆಚ್ಚಿನ ಮಳೆಯನ್ನ ಪಡ್ಕೊಂಡಿವಿ. ಏಪ್ರಿಲ್ನೊಳಗ ಆಮೇಲೆ ಮಾರ್ಚ್ ತಿಂಗಳಲ್ಲಿ ಸಹಿತ ನಮ್ಮ ದಕ್ಷಿಣ ಭಾರತಕ್ಕೆ ಸಾಮಾನ್ಯಕ್ಕಿಂತ ಹೆಚ್ಚಿನ ಮಳೆ ಆಗಿದೆ. ಆತ್ಮೀರೆ ಬಹಳ ಮುಖ್ಯವಾದಂತಹ ದಿನವನ್ನ ನಾವು ನಿನ್ನೆ ಆಚರಿಸ್ತೀವಿ. ಅದು ಏನು? ನಾ ಹೇಳೋದಕ್ಕಿಂತ ಮೊದಲೇ ನೀವು ಊಹೆ ಮಾಡಿಕೊಂಡಿರ್ತೀರಿ. ಹೌದು, ವಿಶ್ವ ಪರಿಸರ ದಿನ. ನಾವು ಪ್ರತಿ ವರ್ಷ ಜೂನ್ 5 ಆಚರಣೆ ಮಾಡ್ತೀವಿ. ಪ್ರತಿ ವರ್ಷ ಆಚರಣೆ ಮಾಡುವಂತಹ ಒಂದು ಸಂದರ್ಭದೊಳಗ ನಾವು ಪ್ರತಿಜ್ಞೆ ಮಾಡ್ತೀವಿ, ಗಿಡ ಮರಗಳನ್ನ ಬೆಳೆಸ್ತೀವಿ, ಪರಿಸರವನ್ನ ಉಳಿಸ್ತೀವಿ ಅನ್ನುವಂತಹ ಒಂದು ವಚನಕ್ಕ ಬದ್ಧರಾಗ್ತೀವಿ ಅನ್ನುವಂತಹ ಮಾತನ್ನ ಹೇಳಿರ್ತೀವಿ. ಆದ್ರೆ ಬರ್ತಾ ಬರ್ತಾ ಸನ್ನಿವೇಶಗಳ ಒತ್ತಡದಿಂದಾಗಿ ಬಹುತೇಕರು ನಾವು ನಮ್ಮ ವಚನವನ್ನ ಉಳಿಸಿಕೊಳ್ಳುವುದಿಲ್ಲ. ಅದಕ್ಕೆ ಈ ಸಲ ಹಂಗ ಆಗುವುದು ಬೇಡ. ವಿಶ್ವ ಪರಿಸರ ದಿನದ ಆಚರಣೆ ಜೊತೆ ಜೊತೆಗೇನೆ ನಾವು ಪರಿಸರವನ್ನ ಸಂರಕ್ಷಣೆ ಮಾಡುವುದರ ಕಡೆ ಗಂಭೀರವಾದಂತಹ ಒಂದು ಹೆಜ್ಜೆಯನ್ನ ಇಡೋಣ. ಪ್ರತಿ ವರ್ಷ ಒಂದು ಧ್ಯೇಯದ ಜೊತೆಗೆ ನಾವು ಆಚರಣೆ ಮಾಡ್ತಾ ಇದ್ವಿ. ವಿಶ್ವಸಂಸ್ಥೆ ಒಂದೊಂದು ಸಬ್ಜೆಕ್ಟ್ ಅನ್ನ ಒಂದೊಂದು ವಿಷಯವನ್ನ ಕೊಡುತ್ತದೆ. ಈ ಸಲದ ವಿಷಯ ಅಂತಂದ್ರ ಬೀಟ್ ಪ್ಲಾಸ್ಟಿಕ್ ಪೊಲ್ಯೂಷನ್ ಅನ್ನುವಂಥದ್ದು. ಅಂತಂದ್ರ ಪ್ಲಾಸ್ಟಿಕ್ ಮಾಲಿನ್ಯದಿಂದ ನಾವು ಮುಕ್ತರಾಗೋಣ ಅನ್ನುವಂತಹ ಮಾತು. ಅದಕ್ಕೆ ಇಲ್ಲಿ ಈ ಸಲದ ಏನು ವಿಚಾರ ಇದೆ, ನಮಗೂ ನಿಮಗೂ ಬಹಳ ಬೇಕಾದಂತಹ ಒಂದು ವಿಷಯ. ಮತ್ತ ಪರಿಸರವನ್ನ ನಾವು ಸಂರಕ್ಷಣೆ ಮಾಡುವಂತಹ ಒಂದು ನಿಟ್ಟಿನೊಳಗ ಪ್ಲಾಸ್ಟಿಕ್ ಮುಕ್ತ ಪರಿಸರವನ್ನ ಮಾಡುವುದು ಒಂದು ದೊಡ್ಡ ಹೆಜ್ಜೆ, ಅದೇ ಒಂದು ಮುಖ್ಯವಾದಂತಹ ಭಾಗ ಅಂತೇಳಿ ನಾವು ತಿಳ್ಕೊಂಡು ಆ ನಿಟ್ಟಿನೊಳಗ ನಾವು ಕಾರ್ಯಪ್ರವೃತ್ತರಾಗಬೇಕಾಗಿದೆ. ಇವತ್ತ ನಾವು ಬಹಳಷ್ಟು ಪ್ಲಾಸ್ಟಿಕ್ ಅನ್ನ ನಮ್ಮ ಜೀವನದೊಳಗ ಪ್ರತಿ ದಿವಸ ಪ್ರತಿ ಕ್ಷಣ ಬಳಸ್ತಾ ಇದ್ದೀವಿ. ಪ್ಲಾಸ್ಟಿಕ್ ಎಷ್ಟು ವಿಷಪೂರಿತ ಅನ್ನುವಂಥದ್ದು ನಮಗೆ ಗೊತ್ತದ. ಅದನ್ನು ಉಪಯೋಗ ಮಾಡೋದ್ರಿಂದ ಏನೇನು ತೊಂದರೆಗಳಾಗ್ತಾ ಇದ್ದಾವ ಅನ್ನೋದು ನಮಗೆ ಗೊತ್ತದ. ಬರೇ ನಮಗಷ್ಟೇ ತೊಂದರೆ ಆಗುವುದಿಲ್ಲ, ಅದು ನಮ್ಮ ಮಣ್ಣಿಗೂ ಕೂಡ ತೊಂದರೆ ಆಗ್ತದ, ನಮ್ಮ ಗಾಳಿಗೂ ಕೂಡ ತೊಂದರೆ ಆಗ್ತದ. ಈ ಭೂಮಿ ಮೇಲೆ ಬದುಕ್ತಾ ಇರುವಂತಹ ಪ್ರತಿಯೊಂದು ಜೀವಿಗೂ ಸಹಿತ ನಾವೇನು ಪ್ಲಾಸ್ಟಿಕ್ ಬಳಸ್ತಾ ಇದ್ದೀವಿ, ಇದರಿಂದ ಬಹಳ ದೊಡ್ಡ ಗಂಡಾಂತರ ಇದೆ ಅನ್ನುವಂತಹ ಮಾತನ್ನ ವಿಜ್ಞಾನಿಗಳು ಹೇಳ್ತಾನೆ ಬಂದಿದ್ದಾರೆ. ಅದು ಬಹುತೇಕ ನಮಗೆಲ್ಲರಿಗೂ ಗೊತ್ತಿರುವಂತಹದ್ದು. ಆದರೂ ಕೂಡ ನಾವು ಅದನ್ನ ಬಿಟ್ಟಿರಾಕ ತಯಾರಿಲ್ಲ ಅನ್ನುವಂತಹ ಒಂದು ಸನ್ನಿವೇಶದೊಳಗ ಇದ್ದೀವಿ. ಅದಕ್ಕೆ ನಿಧಾನವಾಗಿ ಆದರೂ ಸಹಿತ ನಾವು ಈ ಕಡೆ ನಾವು ಗಮನ ಹರಿಸಬೇಕಾಗಿದೆ. ಇವತ್ತು ನಾವು ಪ್ರತಿಯೊಂದು ಚಟುವಟಿಕೆಯೊಳಗ ದಿನನಿತ್ಯ ಪ್ಲಾಸ್ಟಿಕ್ ಅನ್ನ ಬಳಸ್ತಾ ಇದ್ದೀವಿ. ಸರ್ಕಾರ ನಿಷೇಧ ಮಾಡಿದ್ರು ಕೂಡ ಅದರ ಬಗ್ಗೆ ನಾವು ಕಾಳಜಿ ವಹಿಸ್ತಾ ಇಲ್ಲ. ಆಹಾರ ಪದಾರ್ಥಗಳನ್ನ ಬಿಟ್ಟು ಬೇರೆ ಬೇರೆ ಪದಾರ್ಥಗಳನ್ನ ನಾವು ತರುವಂತಹ ಸಂದರ್ಭದೊಳಗ, ಸಾಗಾಣಿಕೆ ಮಾಡುವಂತಹ ಸಂದರ್ಭದೊಳಗ ಪ್ಲಾಸ್ಟಿಕ್ ಅನ್ನ ಬಳಸಿ ಅದನ್ನ ಸರಿಯಾಗಿ ವಿಲೇವಾರಿ ಮಾಡಿದ್ರ ತಪ್ಪಿಲ್ಲ. ಆದ್ರ ಯಾವಾಗ ನಾವು ಆಹಾರ ಪದಾರ್ಥಗಳನ್ನ ತರುವುದಕ್ಕ ಪ್ಲಾಸ್ಟಿಕ್ ಅನ್ನ ಬಳಸ್ತೀವಲ್ಲ, ಅಲ್ಲಿ ಬಹಳ ಡೇಂಜರ್ ಇದೆ, ಬಹಳ ಅಪಾಯ ಇದೆ. ಇದನ್ನ ನಾವು ಹೆಜ್ಜೆ ಹೆಜ್ಜೆಗೂ ನೆನಪಿಸಿಕೊಳ್ಬೇಕು. ಆಹಾರ ಪದಾರ್ಥಗಳಲ್ಲಿ ಏನಾಗ್ತದಪ್ಪ ಅಂತಂದ್ರೆ, ನಾವು ಪ್ಲಾಸ್ಟಿಕ್ನೊಳಗೆ ಕಟ್ಕೊಂಡು ಬರ್ತೀವಲ್ಲ, ಮುಂಜಾನೆ ತಿಂಡಿ ಪದಾರ್ಥಗಳು, ಧಾನ್ಯಗಳು ಮತ್ತೆ ಬೇರೆ ಬೇರೆ ತಿನಿಸಿನ ಪದಾರ್ಥಗಳನ್ನ ನಾವೇನು ತಗೊಂಡು ಬರ್ತೀವಿ, ಅಂತ ಸಂದರ್ಭದೊಳಗ ಪ್ಲಾಸ್ಟಿಕ್ನಿಂದ ರಾಸಾಯನಿಕಗಳು ಆಹಾರಕ್ಕೆ ವರ್ಗಾವಣೆ ಆಗ್ತಾವ, ಅದೇ ಆಹಾರವನ್ನು ನಾವು ಊಟ ಮಾಡ್ತೀವಿ. ಅದರಿಂದ ನಮ್ಮ ಶರೀರದ ಮೇಲೆ ಬಹಳಷ್ಟು ದುಷ್ಪರಿಣಾಮಗಳು ಆಗ್ತಾವ, ಅನೇಕ ಬೇರೆ ಬೇರೆ ರೋಗಗಳು ನಮಗೆ ಬರುವಂತಹ ಸಾಧ್ಯತೆಗಳಿರ್ತಾವ. ಇವತ್ತು ಅನಾರೋಗ್ಯಕರವಾದಂತಹ ಒಂದು ಪರಿಸರ ನಿರ್ಮಾಣ ಆಗಿರುವುದಕ್ಕೆ ಪ್ಲಾಸ್ಟಿಕ್ ಮುಖ್ಯ ಕಾರಣ ಅನ್ನುವಂತಹ ವಿಚಾರ ತಜ್ಞರು ನಮಗೆ ಹೇಳ್ತಾ ಇದ್ದಾರೆ, ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಅದಕ್ಕೆ ಈ ಬಗ್ಗೆ ನಾವು ಬಹಳಷ್ಟು ಗಂಭೀರವಾಗಿ ಚಿಂತನೆ ಮಾಡಬೇಕಾಗಿದೆ. ಚಿಂತನೆ ಮಾಡುವುದಷ್ಟೇ ಅಲ್ಲ, ಅದನ್ನ ಸಂಪೂರ್ಣವಾಗಿ ವರ್ಜ್ಯ ಮಾಡ್ತೀವಿ ಅನ್ನುವಂತಹ ಒಂದು ಕಟ್ಟುನಿಟ್ಟಾದ ಪ್ರತಿಜ್ಞೆಗೆ ನಾವು ಬದ್ಧರಾಗಿ ಇರಬೇಕಾಗಿದೆ. ಒಂದು ನಾವು ಉಪಯೋಗ ಮಾಡ್ತೀವಿ, ಅಡ್ಡಿ ಇಲ್ಲ ಅಂತ ಅನ್ಕೊಳ್ಳೋಣ, ಅದನ್ನ ಸರಿಯಾಗಿ ವಿಲೇವಾರಿ ಮಾಡೋದ್ರ ಕಡೆ ನಾವು ಎಚ್ಚರ ವಹಿಸಬೇಕು. ಇಲ್ಲಪ್ಪ ಅಂತಂದ್ರ ನಾವು ಒಂದು ಅಪರಾಧ ಮಾಡ್ತಾ ಇದ್ದೀವಿ ಅನ್ನುವಂತಹ ಮಾತನ್ನ ನಾವು ಒಪ್ಪಬೇಕಾಗ್ತದೆ. ಇವತ್ತು ನಮ್ಮ ಸುವಿಧಾ ಸಲುವಾಗಿ ನಾವು ಅದನ್ನ ಉಪಯೋಗ ಮಾಡ್ತಾ ಇದ್ದೀವಿ. ಎಲ್ಲಿ ಬೇರೆ ಬೇರೆ ಚೀಲಗಳನ್ನು ತಗೊಂಡು ಹೋಗುದ್ರಿ, ಆರಾಮ್ ಸರಳವಾಗಿ ತಗೊಂಡು ಬರಬಹುದು ಎಲ್ಲ ಸಾಮಾನು ಅಂತೇಳಿ ಅನ್ಕೊಂಡು ನಾವು ಪ್ಲಾಸ್ಟಿಕ್ ಅನ್ನ ತಗೊಂಡು ಬಂದು ಬಳಸ್ತೀವಿ. ಬಳಸಿ ಅದನ್ನ ಹೆಂಗೆಂಗೋ ಬಿಸಾಡ್ತೀವಿ, ಹಿಂಗಾಗಿ ಅದು ಪರಿಸರದೊಳಗೆ ಸೇರ್ಕೊಂಡು ಆಗಬಾರದಂತಹ ಅನಾಹುತಗಳು ಆಗ್ತಾವ. ಜಾನುವಾರುಗಳು ಇರ್ತಾವ, ಎಮ್ಮೆ ಆಕಳು, ಇವು ಮೇಯ್ತಾ ಇರ್ತಾವ. ಅಂತ ಸಂದರ್ಭದೊಳಗ ಅವುಗಳಿಗೆ ಪ್ಲಾಸ್ಟಿಕ್ ಯಾವುದು, ಆಮೇಲೆ ತಿನ್ನುವಂತಹ ಪದಾರ್ಥ ಯಾವುದು, ಈ ವ್ಯತ್ಯಾಸ ಗೊತ್ತಾಗಂಗಲ್ಲ. ಹಿಂಗಾಗಿ ಎಷ್ಟೋ ಜಾನುವಾರುಗಳು ಇವತ್ತು ಪ್ಲಾಸ್ಟಿಕ್ ತಿಂದು ಅಸುನೀಗಿದಂತಹ ಉದಾಹರಣೆಗಳನ್ನ ನಾವು ನೋಡ್ತಾ ಇದ್ದೀವಿ. ಪಶು ವೈದ್ಯರು ಎಮ್ಮೆಗಳ ಹೊಟ್ಟೆಯಿಂದ, ಆಕಳುಗಳ ಹೊಟ್ಟೆಯಿಂದ ಸುಮಾರು 50-60 ಕೆಜಿಯಷ್ಟು ಪ್ಲಾಸ್ಟಿಕ್ ಅನ್ನ ತೆಗೆದಿದ್ದು ನಮ್ಮ ಮುಂದೆ ಉದಾಹರಣೆ ಇದೆ. ನಾವು ಹೆಂಗೋ ಬದುಕಬಹುದು, ಆದ್ರ ನಮ್ಮ ಸುತ್ತಮುತ್ತಲ ಇರುವಂತಹ ಏನು ಜೀವಿಗಳದಾವ ಅವುಗಳ ಬದುಕು ಬಹಳ ಕಷ್ಟ ಆಗ್ತದ, ಬಹಳ ಗಂಭೀರ ಆಗ್ತದ. ಒಂದ್ ವೇಳೆ ಅವು ಅಳಿದು ಹೋದವು ಅಂತಂದ್ರ ನಮ್ಮ ಜೀವನ ಕೂಡ ದುರ್ಭರ ಆಗ್ತದ. ಆದ್ರಿಂದ ಈ ವಿಷಯವನ್ನ ನಮಗ ನಾವೇ ಮನದಟ್ಟು ಮಾಡಿಕೊಂಡು ಇನ್ನ ಪ್ಲಾಸ್ಟಿಕ್ ಅನ್ನ ಬಿಟ್ಟು ಬಿಡುದ್ರ ಕಡೆ ನಾವು ನಮ್ಮ ಹೆಜ್ಜೆಯನ್ನ ಇಡೋಣ. ಅದಕ್ಕ 3 R's ಅನ್ನುವಂತಹ ಒಂದು ಸೂತ್ರ ಇದೆ. ಏನಂತಂದ್ರ ರಿಡ್ಯೂಸ್, ರಿಯೂಸ್ ಅಂಡ್ ರೀಸೈಕಲ್ ಅನ್ನುವಂಥದ್ದು. ರಿಡ್ಯೂಸ್ ಅಂತಂದ್ರ ಪ್ಲಾಸ್ಟಿಕ್ ಬಳಕೆಯನ್ನ ನಾವು ಕಡಿಮೆ ಮಾಡುದು, ಮತ್ತೊಮ್ಮೆ ಒಂದೇ ಪದಾರ್ಥವನ್ನ ಉಪಯೋಗ ಮಾಡುದು, ಆಮೇಲೆ ಅದನ್ನೇ ರೀಸೈಕಲ್ ಮಾಡುದು, ಮತ್ತೆ ಅದನ್ನೇ ಬಳಸುವಂತಹ ಒಂದು ಕೆಲಸವನ್ನ ಮಾಡುದು. ಹಿಂಗ ಮಾಡೋದ್ರಿಂದ ನಾವು ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡುವುದಕ್ಕೆ ಸಾಧ್ಯದ. ಮುಂದಿನ ದಿನಗಳಲ್ಲಿ ಆಶಾ ಮಾಡೋಣ ನಾವೆಲ್ಲರೂ ಪ್ಲಾಸ್ಟಿಕ್ ಬಿಟ್ಟು ಅದಕ್ಕೆ ಪರ್ಯಾಯವಾದಂತಹ ಪದಾರ್ಥಗಳನ್ನು ಹುಡುಕಾಡಿಕೊಂಡು ನಮ್ಮ ಜೀವನವನ್ನು ಸರಳ ಮಾಡೋಣ, ಬೇರೆ ಜೀವಿಗಳ ಬದುಕನ್ನು ಕೂಡ ಸುಗಮಗೊಳಿಸೋಣ ಅನ್ನುವಂತಹ ಮಾತನ್ನ ಹೇಳ್ತಾ ಆತ್ಮೀಯರೇ, ಈಗ ರೋಹಿಣಿ ಮಳೆ ನಡೆದ ಇನ್ನು ಎರಡು ದಿವಸ ಮಾತ್ರ, 8ನೇ ತಾರೀಕು ರೋಹಿಣಿ ನಿರ್ಗಮನ ಆಗ್ತಾ ಇದೆ, ಆಮೇಲೆ ಮೃಗಶಿರ ಮಳೆಯ ಆಗಮನ 8ನೇ ತಾರೀಕು ಪ್ರವೇಶ ಆಗ್ತಾ ಇದೆ. ಮೃಗಶಿರ ಮಳೆ June 8 to June 22 ತನಕ ಇರುತ್ತದೆ. ಈ ಸಲ ಮೃಗಶಿರ ಮಳೆ ಬಗ್ಗೆ ಆಶಾದಾಯಕವಾದಂತಹ ಒಂದು ವಿಚಾರ ಅದ. ಈ ಸಲ ಮೃಗಶಿರ ಮಳೆ ಭರ್ಜರಿ ಮಳೆಯನ್ನ ತರ್ತದ ಅಂತ ಹೇಳಿ ಹೇಳ್ತಾ ಇದ್ದಾರೆ. ನೈರುತ್ಯ ಮುಂಗಾರು ಈ ಮಳೆ ಅವಧಿ ಒಳಗ ಚುರುಕಾಗಿರ್ತದ ಅನ್ನುವಂತಹ ಮಾತದ. ವಾಯುವ್ಯ ಕರ್ನಾಟಕದೊಳಗ ಕೆಲವು ಕಡೆ ಜಡಿ ಮಳೆ ಬರ್ತದ ಅನ್ನುವಂತಹ ಸೂಚನೆ ಅದ. ತೀರ ಪ್ರದೇಶಗಳಲ್ಲಿ ಮೋಡ ಕವಿದಂತಹ ವಾತಾವರಣ ಹೆಚ್ಚಾಗಿರ್ತದ. ಕೆಲವು ಕಡೆ ಸುರಿಮಳೆ ಆಗಬಹುದು ಅನ್ನುವಂತಹ ಮಾತು ಅದ. 1 ಮತ್ತು 2ನೇ ಚರಣಗಳಲ್ಲಿ ಭರ್ಜರಿ ಮಳೆ ಆಗಬಹುದು, 3 ಮತ್ತು 4ನೇ ಚರಣಗಳಲ್ಲಿ ಸಾಮಾನ್ಯ ಮಳೆ ಬರಬಹುದು ಅಂಥೇಳಿ ಮೃಗಶಿರ ಮಳೆಯ ಸಂದರ್ಭದೊಳಗೆ ಸೂಚನೆ ನೀಡಲಾಗ್ತಾ ಇದೆ. ಇನ್ನು ದಿನಾಂಕ 9, 11, 13, 14, 15, 17, 18, 20 ಈ ದಿನಗಳಂದು ಒಳ್ಳೆ ಮಳೆಯ ನಿರೀಕ್ಷೆ ಮಾಡಬಹುದು. ದಿನಾಂಕಗಳನ್ನು ಇನ್ನೊಮ್ಮೆ ಗಮನಿಸಬೇಕು. ದಿನಾಂಕ 9, 11, 13, 14, 15, 17, 18, 20 ಈ ದಿನಗಳಂದು ಉತ್ತಮ ಮಳೆಯ ನಿರೀಕ್ಷೆಯನ್ನು ನಾವು ಮಾಡಬಹುದಾಗಿದೆ. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ನಾವು ಮುಂದಿನ ಹಂತಕ್ಕೆ ಹೋಗೋಣ. ಮುಂದಿನ ಹಂತ ಮುಂದಿನ ವಾರದ ಮುನ್ನೋಟ. ಮುಂದಿನ ದಿನಗಳಲ್ಲಿ ಆತ್ಮೀಯರೇ, ನಮ್ಮ ಮುಂದಿರುವಂತಹ ವಾರ ಅಂತಂದ್ರೆ ಬುಧವಾರ June 7 ಬರುವ ಮಂಗಳವಾರ June 13 ತನಕ ಇರುವಂತಹ ವಾರದ ಅವಧಿಯೊಳಗೆ ನಮ್ಮ ಭಾಗದ ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟೆ, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜಹೀರಾಬಾದ್ ತಾಲೂಕಿನೊಳಗ ವಾತಾವರಣದ ನಡವಳಿಕೆ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನಾವೀಗ ಗಮನಿಸೋಣಂತ. ಸ್ಥೂಲವಾಗಿ ಹೇಳಬೇಕು ಅಂತಂದ್ರೆ ನಮ್ಮ ಭಾಗದ ಎಲ್ಲಾ ಜಿಲ್ಲೆಗಳಲ್ಲಿ ಮಳೆಯ ವಾತಾವರಣ ಇರಬಹುದಾಗ್ಯದ. ಮುಂಗಾರು ಇನ್ನೂ ಬಂದಿಲ್ಲ ಅಂತಂದ್ರೂ ಕೂಡ ನಮ್ಮಲ್ಲಿ ಮಳೆಯ ಸಾಧ್ಯತೆಗಳು ಅದಾವ. ಇದು ನಮಗೆಲ್ಲರಿಗೂ ಬಹಳ ಸಂತೋಷ, ಸಮಾಧಾನ ಕೊಡುವಂತಹ ವಿಷಯ ಅಂತೇಳಿ ಹೇಳಬಹುದು. ಈ ವಾರದೊಳಗೆ ನಾವು ಹಗುರದಿಂದ ಸಾಧಾರಣ ಮಳೆಯನ್ನ ನಾವು ನಿರೀಕ್ಷೆ ಮಾಡಬಹುದಾಗ್ಯದ. ಅಲ್ಲಲ್ಲಿ ಚದುರಿದಂಗ ಮಳೆಯಾಗುವಂತಹ ಸಾಧ್ಯತೆಗಳನ್ನು ಹಿಡಿಕೊಂಡು ಬಹುತೇಕ ವ್ಯಾಪಕವಾಗಿ ಮಳೆಯಾಗುವಂತಹ ಸಾಧ್ಯತೆಗಳು ಕೆಲವು ದಿವಸ ಅದಾವ. ಈ ಮಳೆಗಳ ಜೊತೆಗೆ ಗುಡುಗು ಮಿಂಚುಗಳು ಕೆಲವು ಸಂದರ್ಭಗಳಲ್ಲಿ ಇರಬಹುದಾಗ್ಯದ. ಕೆಲವು ಸ್ಥಳಗಳಲ್ಲಿ ಒಳ್ಳೆಯ ಮಳೆಯನ್ನ ನಾವು ನಿರೀಕ್ಷೆ ಮಾಡಬಹುದಾಗ್ಯದ. ವಾರವನ್ನ ಎರಡು ಭಾಗಗಳಾಗಿ ವಿಂಗಡಣೆ ಮಾಡಬಹುದು. ಬುಧವಾರ 7 ರಿಂದ ಶನಿವಾರ 10ನೇ ತಾರೀಕಿನ ತನಕ ಚದುರಿದಂಗ ಹಗುರದಿಂದ ಸಾಧಾರಣ ಮಳೆಯ ನಿರೀಕ್ಷೆಯನ್ನು ನಾವು ಮಾಡಬಹುದು. ಆಮೇಲೆ ರವಿವಾರ 11 ರಿಂದ ಮಂಗಳವಾರ 13ನೇ ತಾರೀಕಿನ ತನಕ ಏನು 3 ದಿವಸಗಳ ಅವಧಿಯಾದ ಇಲ್ಲಿ ಚದುರಿದಂಗ ಮಳೆಯಾಗುವಂತಹ ಸಾಧ್ಯತೆಗಳನ್ನು ಹಿಡಿಕೊಂಡು ಬಹುತೇಕ ವ್ಯಾಪಕವಾಗಿ ಮಳೆಯಾಗುವಂತಹ ಸಾಧ್ಯತೆಗಳದಾವ. ಹಗುರದಿಂದ ಸಾಧಾರಣ ಮಳೆಯ ನಿರೀಕ್ಷೆಯನ್ನ ನಾವು ಈ ವಾರ ಮಾಡಬಹುದು. ಬಹುತೇಕ ಎಲ್ಲಾ ದಿನಗಳಲ್ಲಿ ಎಲ್ಲಾ ಜಿಲ್ಲೆಗಳಲ್ಲಿ ಮಳೆಯಾಗುವಂತಹ ಸಾಧ್ಯತೆಗಳದಾವ. ಒಂದೆರಡು ದಿನಗಳನ್ನ ಬಿಟ್ರೆ ಇಲ್ಲಂತಂದ್ರ ಬಹುತೇಕವಾಗಿ ವಾರಪೂರ್ತಿ ಮೋಡ ಕವಿದಂತಹ ವಾತಾವರಣ, ಬಿಸಿಲಿನ ವಾತಾವರಣ, ಮಳೆಯ ವಾತಾವರಣ, ಹಿಂಗ ಎಲ್ಲಾ ಬಗೆಯ ಸನ್ನಿವೇಶಗಳನ್ನ ನಾವು ಈ ವಾರ ನೋಡಬಹುದಾಗಿದೆ. ಒಟ್ಟಿನೊಳಗೆ ಹೇಳಬೇಕು ಅಂತಂದ್ರೆ ಈ ವಾರ ಸ್ವಲ್ಪ ವಾತಾವರಣದೊಳಗಿನ ಉಷ್ಣತೆ ಕಡಿಮೆಯಾಗುವಂತಹ ಸಾಧ್ಯತೆಗಳದಾವ. ಮತ್ತ ತೇವಾಂಶ ಹೆಚ್ಚಿಗೆ ಆಗುವುದರಿಂದ ಏನು ತಾವು ಬಿತ್ತನೆ ಮಾಡುವುದಕ್ಕೆ ಸಿದ್ದರಾಗಿದ್ದೀರಿ ಅದಕ್ಕೆ ಅನುಕೂಲ ಕೊಡುವಂತಹ ಸನ್ನಿವೇಶಗಳು ಈ ವಾರ ನಿರ್ಮಾಣ ಆಗಬಹುದು ಅಂತೇಳಿ ಸೂಚನೆ ಅದ. ಇದು ಸ್ಥೂಲವಾಗಾಯಿತು. ನಾವು ವಿಸ್ತಾರವಾಗಿ ಜಿಲ್ಲಾವಾರು ಮಳೆಯ ಸಾಧ್ಯತೆಗಳು ಎಷ್ಟದಾವ ಅನ್ನೋದನ್ನ ನೋಡೋಣ. ಕಲಬುರಗಿ ಜಿಲ್ಲೆ ಒಳಗ ಬುಧವಾರ 7ನೇ ತಾರೀಕು ಮಳೆಯಾಗುವಂತಹ ಸಾಧ್ಯತೆಗಳು %15, ಗುರುವಾರ 8ನೇ ತಾರೀಕು 20, ಶುಕ್ರವಾರ 9ನೇ ತಾರೀಕು 50, ಶನಿವಾರ 10ನೇ ತಾರೀಕು 55, ರವಿವಾರ 11ನೇ ತಾರೀಕು 45, ಸೋಮವಾರ 12 ಮತ್ತು ಮಂಗಳವಾರ 13 %60 ಅನ್ನುವಂತಹ ಸೂಚನೆಯನ್ನ ಕೊಡ್ತಾ ಇದ್ದಾರೆ. ಕಲಬುರಗಿ ಜಿಲ್ಲೆ ಒಳಗ ಬಹುತೇಕ ಎಲ್ಲಾ ದಿನಗಳಲ್ಲಿ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ. ಬೀದರ್ ಜಿಲ್ಲೆ ಒಳಗ ಬುಧವಾರ 7ನೇ ತಾರೀಕು ಮಳೆಯ ಸಾಧ್ಯತೆಗಳು %15, ಗುರುವಾರ 8ನೇ ತಾರೀಕು 25, ಶುಕ್ರವಾರ 9ನೇ ತಾರೀಕು 40, ಶನಿವಾರ 10ನೇ ತಾರೀಕು 45, ರವಿವಾರ 11ನೇ ತಾರೀಕು 35, ಸೋಮವಾರ 12ನೇ ತಾರೀಕು 50, ಮತ್ತು ಮಂಗಳವಾರ 13ನೇ ತಾರೀಕು %60 ಅನ್ನುವಂತಹ ಸೂಚನೆ ಅದ. ಬೀದರ್ ಜಿಲ್ಲೆ ಒಳಗ ಬಹುತೇಕ ಎಲ್ಲಾ ದಿನಗಳಲ್ಲಿ ಮಳೆ ಆಗಬಹುದು. ರಾಯಚೂರು ಜಿಲ್ಲೆ ಒಳಗ ಗುರುವಾರ 7ನೇ ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡಾ 10%, ಗುರುವಾರ 8ನೇ ತಾರೀಕು 20%, ಶುಕ್ರವಾರ 9%, ಶನಿವಾರ 10%, ರವಿವಾರ 11%, ಮತ್ತು ಸೋಮವಾರ 12%, ಈ 4 ದಿವಸ ಶೇಕಡಾ 50%, ಮಂಗಳವಾರ 13ನೇ ತಾರೀಕು ಶೇಕಡಾ 60% ಅನ್ನುವಂತಹ ಸೂಚನೆ ಇದೆ. ರಾಯಚೂರು ಜಿಲ್ಲೆ ಒಳಗೆ ಬುಧವಾರ 7ನೇ ತಾರೀಕು ಬಿಟ್ಟರೆ ಉಳಿದ ಎಲ್ಲ ದಿನಗಳಲ್ಲಿ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ. ವಿಜಯಪುರ ಜಿಲ್ಲೆ ಒಳಗೆ ಬುಧವಾರ 7ನೇ ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡಾ 10%, ಗುರುವಾರ 8ನೇ ತಾರೀಕು 35%, ಶುಕ್ರವಾರ 9%, ರವಿವಾರ 11ನೇ ತಾರೀಕು 3 ದಿವಸ 65%, ಸೋಮವಾರ 12% ಮತ್ತು ಮಂಗಳವಾರ 13%, ಈ 2 ದಿವಸ ಶೇಕಡಾ 85% ಅನ್ನುವಂತಹ ಸೂಚನೆ ಇದೆ. ವಿಜಯಪುರ ಜಿಲ್ಲೆ ಒಳಗೆ 7ನೇ ತಾರೀಕು ಒಣ ವಾತಾವರಣ ಇರಬಹುದು, ಉಳಿದ ದಿನಗಳಲ್ಲಿ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ. ಕೊಪ್ಪಳ ಜಿಲ್ಲೆ ಒಳಗೆ ಬುಧವಾರ 7ನೇ ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡಾ 10%, ಗುರುವಾರ 8ನೇ ತಾರೀಕು 40%, ಶುಕ್ರವಾರ 9ನೇ ತಾರೀಕು 60%, ಶನಿವಾರ 10ನೇ ತಾರೀಕು ಮತ್ತು ರವಿವಾರ 11ನೇ ತಾರೀಕು 70%, ಸೋಮವಾರ 12% ಮತ್ತು ಮಂಗಳವಾರ 13%, ಈ 2 ದಿವಸ ಶೇಕಡಾ 85% ಅನ್ನುವಂತಹ ಸೂಚನೆ ಅದ. ಕೊಪ್ಪಳ ಜಿಲ್ಲೆ ಒಳಗೆ ಬುಧವಾರ 7ನೇ ತಾರೀಕು ಒಣ ವಾತಾವರಣ ಇರಬಹುದಾಗಿದೆ, ಉಳಿದ ದಿನಗಳಲ್ಲಿ ಮಳೆಯನ್ನ ನಾವು ನಿರೀಕ್ಷೆ ಮಾಡಬಹುದು. ಯಾದಗಿರಿ ಜಿಲ್ಲೆ ಒಳಗೆ ಬುಧವಾರ 7ನೇ ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡಾ 10%, ಗುರುವಾರ 8ನೇ ತಾರೀಕು 20%, ಶುಕ್ರವಾರ 9%, ಶನಿವಾರ 10% ಮತ್ತು ಸೋಮವಾರ 12ನೇ ತಾರೀಕು, ಈ 3 ದಿವಸ 50%, ರವಿವಾರ 11ನೇ ತಾರೀಕು 40% ಮತ್ತು ಮಂಗಳವಾರ 13ನೇ ತಾರೀಕು ಶೇಕಡಾ 65% ಅನ್ನುವಂತಹ ಸೂಚನೆ ಅದ. ಯಾದಗಿರಿ ಜಿಲ್ಲೆ ಒಳಗೆ ಬುಧವಾರ ಗುರುವಾರ 7-8 ಈ 2 ದಿವಸ ಒಣ ವಾತಾವರಣ ಇರಬಹುದಾಗಿದೆ, ಉಳಿದ 5 ದಿನಗಳಲ್ಲಿ ಮಳೆ ಸಾಧ್ಯತೆಗಳು ಅದಾವ. ಬಳ್ಳಾರಿ ಜಿಲ್ಲೆ ಒಳಗೆ ಬುಧವಾರ 7ನೇ ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡಾ 10%, ಗುರುವಾರ 8ನೇ ತಾರೀಕು 30%, ಶುಕ್ರವಾರ 9ನೇ ತಾರೀಕು 45%, ಶನಿವಾರ 10ನೇ ತಾರೀಕು 55%, ರವಿವಾರ 11%, ಸೋಮವಾರ 12%, ಈ 2 ದಿವಸ 65%, ಮತ್ತು ಮಂಗಳವಾರ 13ನೇ ತಾರೀಕು ಶೇಕಡಾ 70% ಅನ್ನುವಂತಹ ಸೂಚನೆ ಇದೆ. ಬಳ್ಳಾರಿ ಜಿಲ್ಲೆ ಒಳಗೆ ಬುಧವಾರ 7ನೇ ತಾರೀಕು ಒಣ ವಾತಾವರಣ ಇರಬಹುದು, ಉಳಿದ ದಿನಗಳಲ್ಲಿ ಮಳೆ ಆಗಬಹುದು. ಬಾಗಲಕೋಟೆ ಜಿಲ್ಲೆ ಒಳಗೆ ಬುಧವಾರ 7ನೇ ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡಾ 10%, ಗುರುವಾರ 8ನೇ ತಾರೀಕು 40%, ಶುಕ್ರವಾರ 9ನೇ ತಾರೀಕು 60%, ಶನಿವಾರ 10%, ರವಿವಾರ 11%, ಈ 2 ದಿವಸ 75%, ಸೋಮವಾರ 12% ಮತ್ತು ಮಂಗಳವಾರ 13%, ಈ 2 ದಿವಸ ಶೇಕಡಾ 85% ಅನ್ನುವಂತಹ ಸೂಚನೆ ಇದೆ. ಬಾಗಲಕೋಟೆ ಜಿಲ್ಲೆ ಒಳಗೆ ಬುಧವಾರ 7ನೇ ತಾರೀಕು ಒಂದು ಒಣ ವಾತಾವರಣವನ್ನು ಬಿಟ್ಟರೆ ಉಳಿದ ಎಲ್ಲ ದಿನಗಳಲ್ಲಿ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ. ನೆರೆಯ ಸೊಲ್ಲಾಪುರ ಜಿಲ್ಲೆ ಒಳಗೆ ಬುಧವಾರ 7, ಗುರುವಾರ 8, ಈ 2 ದಿವಸ ಮಳೆಯ ಸಾಧ್ಯತೆಗಳು ಶೇಕಡಾ 20%, ಶುಕ್ರವಾರ 9ನೇ ತಾರೀಕು 60%, ಶನಿವಾರ 10ನೇ ತಾರೀಕು 55%, ರವಿವಾರ 11ನೇ ತಾರೀಕು 50%, ಸೋಮವಾರ 12% ಮತ್ತು ಮಂಗಳವಾರ 13%, ಈ 2 ದಿವಸ ಶೇಕಡಾ 70% ಅನ್ನುವಂತಹ ಸೂಚನೆ ಇದೆ. ಸೊಲ್ಲಾಪುರ ಜಿಲ್ಲೆ ಒಳಗೆ ಬಹುತೇಕ ಎಲ್ಲ ದಿನಗಳಲ್ಲಿ ಮಳೆಯ ಸಾಧ್ಯತೆಗಳು ಅದಾವ. ಇನ್ನ ನೆರೆಯ ಜಹೀರಾಬಾದ್ ತಾಲೂಕಿನೊಳಗೆ ಬುಧವಾರ 7, ಗುರುವಾರ 8, ಈ 2 ದಿವಸ ಮಳೆಯ ಸಾಧ್ಯತೆಗಳು ಶೇಕಡಾ 20%, ಶುಕ್ರವಾರ 9ನೇ ತಾರೀಕು 50%, ಶನಿವಾರ 10ನೇ ತಾರೀಕು 40%, ರವಿವಾರ 11%, ಸೋಮವಾರ 12%, ಈ 2 ದಿವಸ 45%, ಮತ್ತು ಮಂಗಳವಾರ 13ನೇ ತಾರೀಕು ಶೇಕಡಾ 60% ಅನ್ನುವಂತಹ ಸೂಚನೆಯನ್ನ ತಜ್ಞರು ನೀಡ್ತಾ ಇದ್ದಾರೆ. ಇದು ಸವಿಸ್ತಾರವಾಗಿ ಜಿಲ್ಲಾವಾರು ಮಳೆಯ ಸಾಧ್ಯತೆಗಳು ಮತ್ತು ವಾತಾವರಣದ ವರ್ತನೆ ಬಗ್ಗೆ ಆಯಿತು. ಮತ್ತೊಮ್ಮೆ ತಮ್ಮ ಗಮನಕ್ಕೆ ತರುವುದೇನಪ್ಪಾ ಅಂತಂದ್ರೆ, ನಮ್ಮ ಭಾಗದ ಎಲ್ಲ ಜಿಲ್ಲೆಗಳಲ್ಲಿ ಬರುವ ವಾರ ಮಳೆಯ ವಾತಾವರಣ ಇರಬಹುದಾಗಿದೆ. ಮೊದಲಿನ 4 ದಿನಗಳಲ್ಲಿ ನಾವು ಚದುರಿದಂಗ ಮಳೆಯಾಗುವಂತಹ ಸಾಧ್ಯತೆಗಳನ್ನು ನೋಡಬಹುದು, ಹಗುರದಿಂದ ಸಾಧಾರಣ ಮಳೆ ನಿರೀಕ್ಷೆಯನ್ನ ಮಾಡಬಹುದು. ಆಮೇಲೆ ರವಿವಾರ 11ರಿಂದ ಮಂಗಳವಾರ 13ನೇ ತಾರೀಕಿನ ತನಕ ಸ್ವಲ್ಪ ಮಳೆಯ ವಾತಾವರಣದೊಳಗೆ ಇನ್ನಷ್ಟು ಗಟ್ಟಿತನ ಬರಬಹುದು. ಚದುರಿದಂಗ ಮಳೆಯಾಗುವಂತಹ ಸಾಧ್ಯತೆಗಳನ್ನು ಹಿಡ್ಕೊಂಡು ಬಹುತೇಕ ವ್ಯಾಪಕವಾಗಿ ಮಳೆಯಾಗುವಂತಹ ಸಾಧ್ಯತೆಗಳದಾವ. ಹಗುರದಿಂದ ಸಾಧಾರಣ ಮಳೆಯ ನಿರೀಕ್ಷೆಯನ್ನು ನಾವು ಮಾಡಬಹುದು. ಕೆಲವು ಕಡೆ ಉತ್ತಮ ಮಳೆ ಆಗಬಹುದು. ಈ ಮಳೆಗಳ ಜೊತೆಗೆ ಗುಡುಗು ಮಿಂಚುಗಳು ಕೆಲವು ಕಡೆ ಇರಬಹುದಾಗಿದೆ. ಈ ವಾತಾವರಣದೊಳಗೆ ಬದಲಾವಣೆಗಳು ಆಗಬಹುದು, ಅದನ್ನ ನಾವು ತಮ್ಮ ಗಮನಕ್ಕೆ ತರ್ತಾ ಇರ್ತೀವಿ. ಮುಂಜಾನೆ 6:40 ರೈತರಿಗೆ ಸಲಹೆಗಳ ಜೊತೆಗೆ ಸಾಯಂಕಾಲ 6:50 ಕೃಷಿ ರಂಗದೊಳಗೆ ನಿತ್ಯ ಮೇಘ ಸಂದೇಶವನ್ನು ಕೇಳುವುದಕ್ಕೆ ಮರಿಬಾರದು. ಯಾರು ಇನ್ನು ನ್ಯೂಸ್ ಆನ್ ಏರ್ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡಿಲ್ಲ, ಅವರು ತಮ್ಮ ಮೊಬೈಲ್ನೊಳಗೆ ಅದನ್ನು ಸ್ಥಾಪನೆ ಮಾಡಿಕೊಂಡು ಬಳಸುವುದರ ಕಡೆ ಗಮನ ಕೊಡಬೇಕು. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ನಾವು ಇವತ್ತಿನ ಮೇಘ ಸಂದೇಶ ಕಾರ್ಯಕ್ರಮವನ್ನು ಮುಗಿಸೋಣ. ಮತ್ತೆ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಭೇಟಿಯಾಗೋಣ. ಅಲ್ಲಿ ತನಕ ತಮಗೆಲ್ಲ ನಮಸ್ಕಾರಗಳು. ಇದು ಈ ವಾರದ ಮೇಘ ಸಂದೇಶ. ಸಂಕಲನ ಮಾಡಿದವರು ಗೋವಿಂದ ರಾವ್ ಎನ್ ರಾಥೋರ್. ಸಂಶೋಧಿಸಿ ಬರೆದು ನಿರ್ಮಾಣ ಮಾಡಿದವರು ಸೋಮಶೇಖರ್ ಎಸ್ ರುಳಿ. ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ ಮೇಘ ಸಂದೇಶ ಪ್ರಸಾರವಾಯಿತು. ಉತ್ತರ ಧ್ರುವದಿಂ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು ಬೀಸುತ್ತಿದೆ. ಮೇಘ ಸಂದೇಶ ಸರಣಿಯ 609ನೇ ಸಂಚಿಕೆ ಮೂಡಿಬಂತು. ಪ್ರಸ್ತುತಪಡಿಸಿದವರು ಸೋಮಶೇಖರ್ ಎಸ್ ರುಳಿ. ಈಗ ಕಿರುಮಾಹಿತಿ. ಆತ್ಮೀಯ ರೈತ ಬಂಧುವರಿಗೆಲ್ಲ ನಮಸ್ಕಾರಗಳು. ಮುಂಗಾರು ಬೆಳೆಗಳಿಗೆ ಬಸವನ ಹುಳು ದೊಡ್ಡ ಪೀಡೆಯಾಗಿ ಕಾಡ್ತಾ ಇದ್ದು ಆರ್ಥಿಕವಾಗಿ ಬಹಳಷ್ಟು ನುಕ್ಸಾನನ್ನು ಉಂಟು ಮಾಡ್ತಾ ಇದೆ. ಬಸವನ ಹುಳುವಿನ ನಿರ್ವಹಣೆ ಬಗ್ಗೆ ಇಲ್ಲಿ ಒಂದಿಷ್ಟು ಮಾಹಿತಿ ಅದ, ಗಮನಿಸಬೇಕು. ಮುಂಗಾರು ಹಂಗಾಮಿನ ಆರಂಭದೊಳಗೆ ಬಿತ್ತಿದಂತಹ ಸೋಯಾ, ಉದ್ದು, ಹೆಸರು ಮತ್ತು ತೊಗರಿ ಬೆಳೆಗಳು ಎರಡು ಮತ್ತು ನಾಲ್ಕನೆಯ ಎಲೆ ಹಂತದೊಳಗೆ ಇರುವಂತಹ ಸಂದರ್ಭದೊಳಗೆ, ಅಂದರೆ ಸುಮಾರು 10-20 ದಿನಗಳ ಬೆಳೆ ಇರುವಾಗ ರೈತರ ಹೊಲಗಳಲ್ಲಿ ಬಸವನ ಹುಳು, ಇದನ್ನ ಶಂಖದ ಹುಳು ಅಂತೂ ಕೂಡ ಕರೀತಾರ, ಇದರ ಬಾಧೆ ಕಂಡು ಬರ್ತಾ ಇದೆ. ಈ ಹುಳುಗಳು ಬೆಳೀತಾ ಇರುವಂತಹ ಗಿಡದ ಪ್ರಥಮ 2-4 ಎಲೆಗಳು, ತುದಿ ಚಿಗುರು, ದೇಟುಗಳು ಮತ್ತು ಕಾಂಡಗಳನ್ನು ಕೆರೆದು ತಿನ್ನುವುದು ಕಂಡುಬರ್ತದೆ. ಈ ಪೀಡೆ ಬಾಧಿತ ನಾಟಿಕೆಗಳು ಸರಿಯಾಗಿ ಬೆಳೆಯದೆ ನಶಿಸಿ ಹೋಗ್ತಾವ. ಮತ್ತು ಈ ಪೀಡೆ ಬಾಧೆ ಜಾಸ್ತಿ ಆಯಿತು ಅಂತಂದ್ರೆ ಅಂಥ ಬಾಧಿತ ಹೊಲಗಳ ರೈತರು ಮತ್ತೊಮ್ಮೆ ಬಿತ್ತನೆ ಕಾರ್ಯ ಮಾಡಬೇಕಾಗ್ತದೆ. ಮಳೆಗಾಲದೊಳಗೆ ತುಂತುರು ಮಳೆ ಮತ್ತು ಸೂರ್ಯನ ಮಂದ ಪ್ರಕಾಶ ಇರುವಾಗ ಹಗಲಿನಲ್ಲಿಯೂ ಸಹಿತ ಇವುಗಳ ಬಾಧೆ ಕಾಣಬಹುದು. ಸಾಮಾನ್ಯವಾಗಿ ಸಾಯಂಕಾಲದಿಂದ ಬೆಳಗಿನ ಜಾವ ತನಕನೂ ಬೆಳೆಗಳನ್ನು ತಿಂದು ಪುನಃ ಬೆಳಗಾದ ಕೂಡಲೇ ಅಡಗು ತಾಣಗಳಲ್ಲಿ ಸೇರಿಕೊಳ್ತಾವ. ಮಳೆಗಾಲದೊಳಗ ನೀರಿನ ಮೂಲದ ಸುತ್ತಮುತ್ತ ಹೊಲದಲ್ಲಿರುವಂತಹ ಬದು, ಓಡಾಡುವ ಸ್ಥಳ, ಕಳೆ ಕಸಗಳು ಈ ಪೀಡೆಯ ಅಡಗು ತಾಣಗಳಾಗ್ಯವ. ಈ ಅಡಗು ತಾಣಗಳಲ್ಲಿ ಇವು ವೃದ್ಧಿಯಾಗ್ತವ. ಒಂದು ಪ್ರೌಢ ಶಂಕದ ಹುಳು ತನ್ನ ಜೀವಿತಾವಧಿಯೊಳಗೆ 5-6 ಸಲ ಪ್ರತಿ ಸಲಕ್ಕ 200 ರಂಗ, ಒಟ್ಟು 1,000-1,200 ತತ್ತಿಗಳನ್ನು ಇಡುವಂತಹ ಸಾಮರ್ಥ್ಯ ಹೊಂದಿದ್ದು 3-5 ಸೆಂಟಿಮೀಟರ್ ಆಳದೊಳಗೆ ಭೂಮಿಯ ಒಳಗಡೆ ಇಟ್ಟು ಆ ನಂತರ ಅವುಗಳನ್ನ ಜಿಗುಟಾದ ವಸ್ತುವಿನಿಂದ ಮುಚ್ಚುತ್ತದೆ. ಅನುಕೂಲಕರ ವಾತಾವರಣ ಇತ್ತು ಅಂತಂದ್ರೆ ಮೊಟ್ಟೆಯಿಂದ ಹೊರಗೆ ಬಂದಂತಹ ಮರಿಗಳು ಜೀವನ ಚಕ್ರ ಮುಂದುವರಿಸ್ತವ, ಇಲ್ಲದಿದ್ರೆ ಶಂಖದೊಳಗ ಸುಪ್ತಾವಸ್ಥೆಗೆ ಹೋಗ್ತವ. ಈ ಬಸವನ ಹುಳುವಿನ ನಿರ್ವಹಣೆ ಯಾವ ರೀತಿ ಮಾಡಬೇಕು ಅನ್ನೋದನ್ನ ನೋಡೋಣ. ಪೀಡೆಗೆ ಆಸರೆಯಾಗುವ ಅಡಗು ತಾಣಗಳಾದಂತಹ ಹುಲ್ಲು, ಕಸಕಡ್ಡಿ ಮುಂತಾದವುಗಳನ್ನು ತೆಗೆದು ಹೊಲವನ್ನ ಸ್ವಚ್ಛವಾಗಿ ಇಡಬೇಕು. ಯಾವಾಗ ಶಂಖದ ಹುಳುವಿನ ಆರ್ಭಟ ಜಾಸ್ತಿಯಾಗುವುದಕ್ಕೆ ಶುರುವಾಗ್ತದೆ ಅಂಥ ಸಮಯದೊಳಗ ಹೊಲದೊಳಗ ಅಲ್ಲಲ್ಲಿ ಕೃಷಿ ತ್ಯಾಜ್ಯಗಳ ಗುಂಪಿ ಹಾಕುವುದರಿಂದ ಹುಳುಗಳು ಆಸರೆಗಾಗಿ ಅಡಗಿ ಕೂಡ್ತಾವ. ಪ್ರತಿ ದಿನ ಅವುಗಳನ್ನು ಆಯ್ದು ಸಾಬೂನಿನ ನೀರಿನೊಳಗ ಅಥವಾ ಕಾರ್ಬರಿಲ್ ದ್ರಾವಣದೊಳಗ ಹಾಕಿ ಸಾಯಿಸಬಹುದು. ಹೊಲದ ಗಡಿಗುಂಟ ಹರಳು ಉಪ್ಪನ್ನ ಸುರಿಬೇಕು. ಸಾಯಂಕಾಲ ಅಥವಾ ಮುಂಜಾನೆ ಸಮಯದೊಳಗ ಕೈಯಿಂದ ಆರಿಸಿ ಗೋಣಿ ಚೀಲದೊಳಗ ಕಲೆ ಹಾಕಿದಂತಹ ಬಸವನ ಹುಳುಗಳನ್ನು ಬಕೆಟ್ಟಿಗೆ ಹಾಕಿ ಮೇಲೆ ಉಪ್ಪು ಹಾಕುವುದರಿಂದ ನಾಶಪಡಿಸಬಹುದು. ಹೊಲದೊಳಗ ಅಲ್ಲಲ್ಲಿ ನೀರಿನಲ್ಲಿ ನೆನೆಸಿದ ಗೋಣಿ ಚೀಲ ಹರಡಿ ಅಥವಾ ಕಳಿತ ಕಸ ಹೊಲದೊಳಗ ಗುಂಪಾಗಿಟ್ಟು ಆಸರೆಗಾಗಿ ಬರುವ ಹುಳುಗಳ ಮೇಲೆ ಬ್ಲೀಚಿಂಗ್ ಪುಡಿಯನ್ನ ಧೂಳೀಕರಣ ಮಾಡಿ ನಾಶ ಮಾಡಬಹುದು. ಎಕರೆಗೆ 8-10 ಕೆಜಿಯಷ್ಟು ಬ್ಲೀಚಿಂಗ್ ಪುಡಿಯನ್ನ ಬಳಸಬಹುದು. 2.5% ಮೆಟಾಲ್ಡಿಹೈಡ್ ಮಾತ್ರೆಗಳನ್ನು ಎಕರೆಗೆ 2 ಕೆಜಿಯಷ್ಟು ಹೊಲದೊಳಗ ಎರಚಿದ್ರೆ ಇವುಗಳಿಗೆ ಆಕರ್ಷಿತವಾಗಿ ಬಸವನ ಹುಳುಗಳು ಸಾಯ್ತವೆ. ವಿಷಪಾಷಾಣ ತಯಾರು ಮಾಡುವಂತಹದ್ದು, ಅದನ್ನ ಬಳಸುವಂತಹದ್ದು. ಅಕ್ಕಿ ಅಥವಾ ಗೋಧಿ ತವುಡು 10 ಕೆಜಿಯಷ್ಟು ತಗೊಳ್ಬೇಕು. 5 ಕಿಲೋ ಬೆಲ್ಲ ಮತ್ತು ತಕ್ಕ ಮಟ್ಟಿಗೆ ನೀರು, ಸುಮಾರು 6-7 ಲೀಟರ್ನಷ್ಟು ನೀರು. ಇವನ್ನೆಲ್ಲ ಬೆರೆಸಿ 36 ಮುಚ್ಚಿ ಇಡಬೇಕು. ಇದಾದ ನಂತರ ಸಾಯಂಕಾಲ ಕಾರ್ಬರಿಲ್ 50 SP 400 ಗ್ರಾಂನಷ್ಟು ತಗೊಂಡು ಮಿಶ್ರಣ ಮಾಡಿ ಸಾಯಂಕಾಲ 5 ಗಂಟೆಯ ನಂತರ ಹೊಲದ ಸುತ್ತ ಅಂಚಿನೊಳಗ ಮತ್ತು ಸಾಲುಗಳಲ್ಲಿ ಚೆಲ್ಲಿ ಹುಳುಗಳನ್ನು ನಾಶಪಡಿಸಬಹುದು. ಗಮನಿಸಬೇಕು, ವಿಷಪಾಷಾಣ ಬೆಳೆಸಿದಂತಹ ಸಂದರ್ಭದೊಳಗೆ ಸತ್ತ ಹುಳುಗಳನ್ನು ಮರುದಿವಸವೇ ಆರಿಸಿ 3 ಫೂಟ್ ಆಳದ ಗುಂಡಿಯೊಳಗ ಹೋಳಬೇಕು. ಇದು ಬಹಳ ಜರೂರ್ ಮಾಡಬೇಕು. ಈ ರೀತಿ ಮಾಡುವುದರಿಂದ ಸತ್ತ ಹುಳುವಿನ ಹೊಟ್ಟೆಯೊಳಗಿರುವಂತಹ ಮೊಟ್ಟೆಗಳನ್ನು ನಾಶ ಮಾಡಿದಂಗಾಗ್ತದೆ ಮತ್ತು ಬೆಕ್ಕು, ನಾಯಿ, ಪಕ್ಷಿ ಮತ್ತು ಇತರ ಪರಭಕ್ಷಕಗಳು ಪಾಷಾಣಯುಕ್ತ ಸತ್ತ ಹುಳುಗಳನ್ನು ತಿಂದು ನಾಶ ಆಗುವಂತಹ ಸಾಧ್ಯತೆಗಳಿರ್ತದೆ. ಅಂತಹ ಸಂದರ್ಭದೊಳಗೆ ಅವುಗಳನ್ನು ಕಾಪಾಡಬಹುದು. ಕಾರ್ಬರಿಲ್ ವಿಷಪಾಷಾಣವನ್ನು ಬಳಸಿದ ಯಾವುದೇ ಬೆಳೆಗಳಲ್ಲಿ ಇತರೆ ಸಾಕುಪ್ರಾಣಿಗಳು ಮತ್ತು ಜಾನುವಾರುಗಳು ಈ ಪಾಷಾಣದ ತುಣುಕುಗಳನ್ನು ತಿನ್ನಲಾರದಂಗ ಎಚ್ಚರಿಕೆ ವಹಿಸಬೇಕು. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ರೈತ ಬಾಂಧವರು ತಮ್ಮ ಸಮೀಪದ ಕೃಷಿ ತಜ್ಞರನ್ನ ಇಲ್ಲವೇ ಕೃಷಿ ಅಧಿಕಾರಿಗಳನ್ನ ಸಂಪರ್ಕ ಮಾಡಬಹುದು. ಕಿರುಮಾಹಿತಿ ಕೇಳಿದಿರಿ. ಕೃಷಿರಂಗದಲ್ಲಿ ಈಗ ಹುಮ್ನಾಬಾದ್ ತಾಲೂಕು ಜಲಸಂಗಿ ಗ್ರಾಮದ ಸಿದ್ದರಾಮ್ ವಾಗ್ಮಾರೆ ಹಾಗೂ ಸಂಗಡಿಗರಾದ ಮಾಣಿಕರಾವ್ ಚೌಹಾಣ್ ಹಾಗೂ ನಾಗೇಶ್ ಅವರಿಂದ ಗೊಂದಳಿ ಪದಗಳು. ಶ್ರೀಹರಿ ಮಹಿಮಾ ತಿಳಿಯುವ ತಿಳಿಯುವುದಲ್ಲ ಶ್ರೀ ಹರಿ ಮಹಿಮಾ ತಿಳಿಯುವುದಲ್ಲ ತಿಳಿದವರಿಗೆ ಭವ ಭಯವಿಲ್ಲ ತಿಳಿದವರಿಗೆ ಭವ ಭಯವಿಲ್ಲ ಶ್ರೀ ಹರಿ ಮಹಿಮಾ ತಿಳಿಯುವುದಲ್ಲ ನಗಿಸುವ ಅಳಿಸುವ ಸಲಹುವ ಕೊಲ್ಲುವ ನಗಿಸುವ ಅಳಿಸುವ ಸಲಹುವ ಕೊಲ್ಲುವ ಆಡುವ ಕೆಡಿಸುವ ಕರ್ಮದಲ್ಲಿ ಆಡುವ ಕೆಡಿಸುವ ಕರ್ಮದಲ್ಲಿ ಶ್ರೀಹರಿ ಮಹಿಮಾ ತಿಳಿಯುವುದಲ್ಲ ಶ್ರೀಹರಿ ಮಹಿಮಾ ತಿಳಿಯುವುದಲ್ಲ ಏರಿಸುವ ನಂದ ಶಿಖರಕ್ಕೆ ಏರಿಸುವ ನಂದ ಶಿಖರಕ್ಕೆ ಹರಿಸುವ ಗೀತರೆ ದಿಕ್ಕೋಪಾಲ ಹರಿಸುವ ಗೀತರೆ ದಿಕ್ಕೋಪಾಲ ಶ್ರೀಹರಿ ಮಹಿಮಾ ತಿಳಿಯುವುದಲ್ಲ ಶ್ರೀಹರಿ ಮಹಿಮಾ ತಿಳಿಯುವುದಲ್ಲ ನಾನೆಂಬುವದೇ ದುಃಖದ ಮೂಲ ನಾನೆಂಬುವದೇ ನರಕದ ಮೂಲ ಆಳಿದರೆ ನಿಜ ಆನಂದವುವೆಲ್ಲ ಆಳಿದರೆ ನಿಜ ಆನಂದವುವೆಲ್ಲ ಶ್ರೀಹರಿ ಮಹಿಮಾ ಇದೇ ಕಲಾವಿದರಿಂದ ಇನ್ನೊಂದು ಹಾಡು ನನ್ನೊಳು ನಾನಿ ನನ್ನೊಳು ನಾನಿ ತಿಳಿಕೊಂಡೆ ನಮ್ಮ ಹುಮ್ನಾಬಾದ್ ತಾಲೂಕು ಜಲಸಂಗಿ ಗ್ರಾಮದ ಸಿದ್ದರಾಮ್ ವಾಗ್ಮರೆ ಹಾಗೂ ಸಂಗಡಿಗರಾದ ಮಾಣಿಕರಾವ್ ಚೌಹಾಣ್ ಹಾಗೂ ನಾಗೇಶ್ ಅವರಿಂದ ಗೊಂದಲಿ ಪದಗಳನ್ನು ಕೇಳುತ್ತಿರುವಿರಿ. ಇದೇ ಕೆಲವಿದರಿಂದ ಕೇಳಿ ಮತ್ತೊಂದು ಗೊಂದಲಿ ಪದ. ಬ್ರಹ್ಮದೇವರಿಗೆ ವಿಧಿಯಾಗಿ ಬೆನ ಹತ್ತಿರಿ ಮಾಯಿ, ಸಾಕಿ ಸಲವಿದ ಬ್ರಹ್ಮದೇವರಿಗೆ ವಿಧಿಯಾಗಿ ಬೆನ ಹತ್ತಿರಿ ಮಾಯಿ, ಸಾಕಿ ಸಲವಿದ ಬ್ರಹ್ಮದೇವರಿಗೆ ವಿಧಿಯಾಗಿ ಬೆನ ಹತ್ತಿರಿ ಮಾಯಿ, ಸಾಕಿ ಸಲವಿದ ಬ್ರಹ್ಮದೇವರಿಗೆ ವಿಧಿಯಾಗಿ ಬೆನ ಹತ್ತಿರಿ ಮಾಯಿ. ಸ್ತ್ರೀಯ ಬದಿಯೋ ಮೂರು ತಿಂಗಳ, ಸ್ತ್ರೀಯ ಬದಿಯೋ ಮೂರು ತಿಂಗಳ, ಸುಳಗಡದಲ್ಲಿ ಸುಂದರ ಸಿರಿ ಮಾಯಿ ಮಾಯಿ ಮಾಯಿ ಹರಿ ಮಾಯಿ. ಮಾಯೆಯಲ್ಲಿ